ಹವ 65 kHz ಹಾಗೂ ಎಫ್ಎಂ ಕಂಪನಾಂಕ 103.5 MHz. ಈಗ ವೇಳೆ 5:30:18. ಆತ್ಮೀಯ ಕೇಳಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಹೇಮಂತ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ನಂದನಂದಿತ ಚಿತ್ರದ ಗೀತೆ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ,

ಚೌ ಚೌ ಲಗ್ನೋ ರಂಗ ಸ್ವಲ್ಪ ಚಕ್ಕಣೋ ಜೈ ಜೈ ಅಂದರ್ಗೆ ಜೀವ ಕಾಣೋ ಜೈ ಜೈ ಅಂದರ್ಗೆ ಜೀವ ಕಾಣೋ ಮೈ ಕೈ ಮುಟ್ಟಿದ್ರೆ ಮಾಯಾ ಕಾಣೋ ಅಂಬಿ ನಿನಗೆ ವಯಸ್ಸಾಯ್ತೋ ಚಿತ್ರದ ಗೀತೆ ಹಾಡಿದ್ದಾರೆ ಆದ್ಯಾ, ವೇಣುಗೋಪಾಲ್, ಅಭಿನವ್, ನೇಹಾ, ಅಂಕಿತಾ ಮತ್ತು ಸಾನ್ವಿ ಶೆಟ್ಟಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಅರ್ಜುನ್ ಜನ್ಯ ಅವರದು. ನಂಗೆ ವಯಸ್ಸು ಕಣ್ಣೇ ಕಾಣಲ್ಲ, ಕಾಪಿ ಬೇರೆ ಹೊಡಿತೀನಿ. ಉಸಿರೆ ಜೋ ಜೋ ಉಸಿರೆ ಚಿಗುರೆ ಜೋ ಜೋ ಲವರೆ ಬರದೆ ನಿದಿರೆ ನಿನ ಎಂದು ಕಾಯೋ ಜೀವ ಇದುವೆ ಯೋ ಮೈ ಹಾರ್ಟ್ ಯೋ ಮೈ ಸೋಲ್ ಯೋ ಮೈ ಹಾರ್ಟ್ ಯೋ ಮೈ ಸೋಲ್ ಗುರುಕಿರಣ್ ಅವರ ಧ್ವನಿಯಲ್ಲಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕೇಳುಗರೆ, ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಈಗ ಸೀಜರ್ ಚಿತ್ರದ ಗೀತೆ, ಗೀತೆಗೆ ಸಂಗೀತ ನೀಡಿ ಹಾಡಿದ್ದಾರೆ ಚಂದನ್ ಶೆಟ್ಟಿ. ಬಂದಂತೆ ನೀನೇ ಬಂದು ಕಣ್ಮುಂದೆ ನಿಂತಂತೆ ಹೋದಲ್ಲೆಲ್ಲ ನೀ ಹಿಂದೆ ಬಂದಂತೆ ನೀನೇ ಬಂದು ಕಣ್ಮುಂದೆ ನಿಂತಂತೆ ಹೃದಯದ ಮಾತು ತುಟಿಯಲ್ಲಿ ಅವಿತು ದುಡಿದಿದೆ ನೋಡು ಪಿಸು ಮಾತು ಸಾವಿರ ಕನಸು ನಿನ್ನನೆ ಕುರಿತು ಬೆಲ್ಲನೆ ನೀಡಿದ ರುಜುವಾತು ಮುಂದಿನ ಗೀತೆ ಚೆಲ್ಲಾಟ ಚಿತ್ರದ್ದು. ಗಾಯಕರು ಉದಿತ್ ನಾರಾಯಣ್ ಮತ್ತು ನಂದಿತಾ, ಸಂಗೀತ ಗುರುಕಿರಣ್ ಅವರದು. ಇಷ್ಟಾನು ನೀ ನಂಗೆ ಇಷ್ಟಾನು ಕಷ್ಟಾನು ಕಷ್ಟಾನು ನೀಲ್ದೆ ಕಷ್ಟಾನು ಟೂಟಿ ಫ್ರೂಟಿಗಿಂತಾನು ಸ್ವೀಟಿಗಿಂತಾನು ನೀ ನಂಗೆ ಇಷ್ಟ ಕಣೆ ಇಷ್ಟಾನು ಇಷ್ಟಾನು ನೀ ನಂಗೆ ಇಷ್ಟಾನು ಇಷ್ಟಾನು ಇಷ್ಟಾನು ನೀ ನಂಗೆ ಇಷ್ಟಾನು ಕಷ್ಟನೋ ಕಷ್ಟನೋ ನೀ ಗೆಲ್ದೆ ಕಷ್ಟನೋ ಇಷ್ಟಾನೋ ನೀ ನಂಗೆ ಇಷ್ಟಾನೋ ಕಷ್ಟಾನೋ ಕಷ್ಟಾನೋ ನೀದೆ ಕಷ್ಟಾನೋ ತುಟಿ ಫ್ರುಟಿ ಎಂತಾನೋ ಎಲ್ಲ ಸ್ವೀಟಿ ಎಂತಾನೋ ನೀ ನಂಗೆ ಇಷ್ಟ ಕಣೋ ಕಾರ್ಯಕ್ರಮದ ಕಡೆಯದಾಗಿ ಕುಮಾರ್ ಸಾಹಿಲ್ ಅವರ ಧ್ವನಿಯಲ್ಲಿ ಕಲ್ಲಸ್ ಚಿತ್ರದ ಗೀತೆ ಸಕೆ ಹಂಸವಾದೆ ಗೆಜ್ಜೆ ನಾದಕ್ಕೆ ಪ್ರೇಮ ಶಾಲೆ ಎದೆಯ ಭೂಮಿಲಿ ಓ ಪ್ರೀತಿ ಸಾಲು ಬರೆಯೋ ಪದಗಳಲ್ಲಿ ಕಣ್ಣಲ್ಲಿ ಕಾವ್ಯಾನ ಬರೆಯೋಣ ಬಿಡುವಾಗು ಸರಿಗಮಗಳ ಲಹರಿಯ ಜಾತ್ರೆಯಲ್ಲಿ ಚೈತ್ರವಾದಿ ನಿನ್ನ ಸ್ಪರ್ಶಕ್ಕೆ ಮಾತುಗಳ ಮುರಳಿಯಲಿ ನೋಟಗಳ ರವಳಿಯಲಿ ಚಿತ್ರಪಟಗಳ ನಗುವಿನ ಸೋಣಿಯಲಿ ಸ್ವರಗಳ ಪ್ರೇಮ ರಾಗವ ಹರಿಸಿರುವೆ ನರಗಳಲ್ಲಿ ಸ್ವಾತಿ ಹನಿಗಳ ಮುತ್ತು ರಾಶಿಯ ತುಂಬಿರುವೆ ತುಟಿಯಲ್ಲಿ ಈ ಗಂಧ ಈಜಿದೆ ನಿನ್ನ ಕೆನ್ನೆಯ ಜೋಗದ ಜಲಧಾರೆಯಲ್ಲಿ ಆರು ಋತುಗಳು ಕೂಡು ಕಟ್ಟಿವೆ ಮುಂಗುರುಳ ಗುಡಿಯಲ್ಲಿ ಎದೆಯ ಭೂಮಿ ಓ ಪ್ರೀತಿ ಸಾಲು ಬರೆಯೋ ಪದಗಳಲ್ಲಿ ಕಣ್ಣಲ್ಲೇ ಕಾವ್ಯಾನ